ಪ್ರತಿಶತ 18% ಹೆಚ್ಚಿನ ಮಳೆ ಮುಂಗಾರಿನ ಹಂಗಾಮಿನಲ್ಲಿ ಆಗೈತೆ. ಅದೇ ರೀತಿ ಈಗ ನಾವು ಆಗಸ್ಟ್ ನಲ್ಲಿ ನೋಡೋದಾದ್ರೆ ಸುಮಾರು 25% ನಮಗೆ ಕೊರತೆಯನ್ನ ಎದ್ದು ಕಂಡೈತೆ. ಅದೇ ರೀತಿ ಕೊಪ್ಪಳದಲ್ಲಿಯೂ ಸಹ ನಮಗೆ ಸುಮಾರು 7-10% ಈ ಮಳೆಯ ಕೊರತೆ ಕಂಡು ಬಂದೈತೆ. ರೈತ ಬಂದವ್ರೆ, ಈಗ ಇವು ಮುಂದಿನ ಒಂದು ವಾರದಲ್ಲಿ ಮಳೆ ಮುನ್ಸೂಚನೆ ನೋಡೋದಾದ್ರೆ ನಮಗೆ ಈ ಸರಾಸರಿ ಮತ್ತು ಸರಾಸರಿಗಿಂತ ಸ್ವಲ್ಪ ಹೆಚ್ಚಿನ ಒಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ. ಅಲ್ಲಲ್ಲಿ ತುಂತುರು ಮಳೆ ಮತ್ತು ಸಾಧಾರಣದಿಂದ ಮಧ್ಯಮದವರೆಗೆ ನಮಗೆ ಮಳೆಯಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆದ್ದರಿಂದ ರೈತ ಬಂದವರು ಈ ಮುಂದಿನ ದಿನಗಳಲ್ಲಿ ಮಳೆ ನೀರನ್ನ ಪೋಲಾಗದಂತೆ ಹಿಡಿದಿಟ್ಟುಕೊಳ್ಳುವ ಹಾಗೆ ಎಡೆಕುಂಟೆಗಳನ್ನು ಹೊಡೆದಾಗಲೇ ಕಸದ ಹೊದಕ್ಕೆ ಹಾಕುವುದಲ್ಲೇ, ಆಮೇಲೆ ಕಸ ಏನರ ಇತ್ತಪ್ಪ ಅಂತಂದ್ರೆ ಕಸವನ್ನು ತೆಗೆದು ಹೊಲಗಳನ್ನು ಸ್ವಚ್ಛಾಗಿ ಇಡುವುದರಾಗಲಿ ಈ ತರ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹಾಗೇನೆ ನಾವು ಈಗ ಆದಷ್ಟು ಈ ಮಳೆ ನೀರೇನು ಬಂತಪ್ಪ ಅಂತಂದ್ರೆ ಕೊಯ್ಲಿನ ಮುಖಾಂತರ ಅವಶ್ಯಕತೆಗನುಗುಣವಾಗಿ ಕೃಷಿ ಹೊಂಡಗಳಲ್ಲಿ ಶೇಖರಿಸಿ ನಾವು ಉಪಯೋಗಿಸಬಹುದು. ಇವಾಗ ನಮಗೆ ಮೋಡ ಮುಸುಕಿದ ವಾತಾವರಣ, ತುಂತುರು ಮಳೆ, ಈ ತರ ಎಲ್ಲ ಮಳೆ ಬರುವುದರಿಂದ ಈ ಮೆಣಸಿನಕಾಯಿಯಲ್ಲಿ ನಮಗೇನಾಗುತ್ತೆ, ಆ ಗಿಡ ಸಾಯುವ ಒಂದು ರೋಗ ಬರುತ್ತೆ. ಸಸಿ ಸಾಯುವುದು ಇರುತ್ತೆ, ನಾವು ನರ್ಸರಿಯಲ್ಲಿ ಹಾಕಿದಾಗ ಸಸಿಗಳನ್ನ ಸಾಯ್ತಾ ಇರ್ತವೆ. ಅದಕ್ಕಾಗಿ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಶಿಲೀಂಧ್ರ ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಸಸಿ ಮಡಿಗೆ ಹಾಕ್ಬೇಕಾಗತ್ತೆ. ಅದೇ ರೀತಿ ಈಗ ನಮಗೆ ಸೂರ್ಯಕಾಂತಿಯಲ್ಲಿ ಏನಾಗೈತಪ್ಪ ಅಂತಂದ್ರೆ ಅಲ್ಟರ್ನೇರಿ ಅಂಗಮಾರಿ ರೋಗದ ಒಂದು ಬಾಧೆ ತುಂಬಾನೇ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವು 2 ಗ್ರಾಂ ಮೆಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೇನೆ ಸೂರ್ಯಕಾಂತಿಯಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ನೆಕ್ರೋಸಿಸ್. ಇದು ನೆಕ್ರೋಸಿಸ್ ಅನ್ನೋದು ಒಂದ್ ಏನಾಗುತ್ತೆ, ಗಿಡದಿಂದ ಗಿಡಕ್ಕೆ ಪಸರಿಸಿ ನಮ್ಮ ಹೊಲ ತುಂಬಾ ಎಲ್ಲ ಬರುವಂತ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಎಲ್ಲೆಲ್ಲಿ ನೆಕ್ರೋಸಿಸ್ ಬಂದಿರುತ್ತೆ ಆ ಗಿಡವನ್ನ ಕಿತ್ತಾಕಿ ಸುಟ್ಟಾಕ್ಬಿಡ್ಬೇಕಾಗತ್ತೆ. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಏನ್ ಮಾಡ್ಬೇಕಂದ್ರೆ 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಅಂತ ಹೇಳ್ತೀವಿ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ತೊಗರಿಯಲ್ಲಿ ನಾವು ಏನ್ ಮಾಡ್ತೀವಿ, ಈಗ ಸುಮಾರು 50-55 ದಿವಸದ ಒಂದು ಬೆಳೆ ಇದ್ದಾಗ ಹೆಚ್ಚಿಗೆ ಕವಲೋಡ್ ಇಲಾಖೆ ಮತ್ತು ಒಳ್ಳೆ ಇಳುವರಿ ಬರಲ್ಲ, ಏನ್ ಮಾಡೋಕಪ್ಪ ಅಂತಂದ್ರೆ ಮೇಲ್ಭಾಗದ ಕುಡಿಯನ್ನ ಸುಮಾರು 5-6 cm ಕುಡಿಚಿಬಿಡ್ಬೇಕು. ಹಾಗೆ ಏನ್ ಮಾಡ್ಬೇಕು, ಕುಡಿಚಿ ಹುಟ್ಟಿದ ನಂತರ ನಾವು 19-19 ಅಂತ ಹೇಳ್ತೀವಿ, 10 ಗ್ರಾಂ ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದರೆ ಒಳ್ಳೆ ಇಳುವರಿ ಬರಲು ಸಹಾಯಕಾರಿ ಆಗುತ್ತೆ. ಆಮೇಲೆ ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳದಲ್ಲಿ ನಮಗೆ ಸೈನಿಕ ಹುಳುವಿನ ಬಾಧೆ ಸುಮಾರು ವರ್ಷಗಳಿಂದ ಬರ್ತಾ ಇದೆ, ಈ ವರ್ಷನೂ ಸಹ ಅಲ್ಲಲ್ಲೇ ನಮಗೆ ಕಂಡು ಬಂದೈತಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ 1 ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 10 ರಂತೆ ಮೋಹಕ ಬಲೆಗಳನ್ನು ನಾವು ಅಳವಡಿಸಬೇಕಾಗತ್ತೆ. ಅದರ ಜೊತೆಗೆ ಮೆಟರೈಜಿಯಂ ಅನಿಸೋಪ್ಲೇ ಅಥವಾ ಮೆಟರೈಜಿಯಂ ರಿಲೇ ಜೈವಿಕ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ, ಅದು 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ರಾಸಾಯನಿಕ ಕೀಟನಾಶಕ ಸ್ಪ್ರೇ ಮಾಡ್ತಾ ಇದ್ರೆ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ರೂಪದಲ್ಲಿ ಸಿಗ್ತೈತಿ, ಅದನ್ನು ಸಹ ನಾವು ಪ್ರತಿ ಲೀಟರ್